ಈಗ ಒಂದು 5 ಎಕರೆಯಲ್ಲಿ ಅಡಿಕೆ ನಾಟಿ ಮಾಡಿದ್ವಿ ಅಂತಂದ್ರಿ, ಅಲ್ಲಿ 6 ವರ್ಷ ಆಯ್ತು ಅಡಿಕೆ ನಾಟಿ ಮಾಡಿ ಅಂತಂದ್ರಿ, ಈ ಅಡಿಕೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಅಡಿಕೆ ವಾಣಿಜ್ಯ ಬೆಳೆ ಆಗಿರೋದು, ಈಗ ಸದ್ಯ ಅಡಿಕೆಗೆ ಒಂದ್ ಸ್ವಲ್ಪ ರೇಟ್ ಇರೋದ್ರಿಂದ ಎಲ್ಲಾರು ಅಡಿಕೆಗೆ ವಿಮುಖರಾಗಿವೆ ಅಂತ ನಾನು ಹೇಳ ಬಯಸ್ತಂತ ಸರ್. ನನ್ನ ರೈತ ಆಗಿ 1.5 ಎಕರೆ ಫಸಲಿಗೆ ಬಂದಿದ್ ಸರ್. ಈಗ 7ನೇ ವರ್ಷ, 6ನೇ ವರ್ಷ ಒಂದ್ 8 ಕ್ವಿಂಟಲ್ ಹಸೆ ಕಾಯಿ ಸಿಕ್ಕುತ್ತೆ ಸರ್. ಈ ವರ್ಷ ಚೆನ್ನಾಗಿದೆ ಸರ್, ಆದ್ರೂ ಒಂದ್ ಸ್ವಲ್ಪ ಮಳೆ ಹವಾಮಾನದಿಂದ ಜಾಸ್ತಿ ಮಳೆ ಆಗಿ ಒಂದ್ ಸ್ವಲ್ಪ ಮುಂಚಿನೂ ಒಣಗ್ಯಾವ ಸರ್. ಪರವಾಗಿಲ್ಲ ಸರ್, ಇದ್ದಿದ್ರ ಒಂದು ಚೆನ್ನಾಗೈತೆ ಸರ್. ಇನ್ನು 1.5 ಎಕರೆ ಮೊನ್ನೆ ರೀಸೆಂಟ್ ಆಗಿ ಒಂದು 6 ತಿಂಗಳಾಯ್ತು ಸರ್ ಹಾಕಿ ಅಡಿಕೆನ. ಆ ಅಡಿಕೆಯೊಳಗೆ ಚೆಂಡು ಒಂದು ಇದು ಮಾಡ್ತೇವೆ ಸರ್, ಒಂದು 4-4 ಸಾವಿರ ನಮ್ಗೆ ಎಷ್ಟಾಕತ್ತೆ ಒಂದು ಇಬ್ಬಳಾರಿಗೆ ಮನೆಗೆ ಹರ್ಕೊಂಡು ಹೋಗಿ ಮಾರೋ ಒಂದು ಲೆಕ್ಕಕ್ಕೆ 4-4 ಸಾವಿರ ಹಚ್ತೇವೆ ಸರ್ ಚೆಂಡು ಹೂವು. ಒಂದು ಉಳಿದದ್ದು ಡ್ಯಾನ್ಸ್ ಹಾಕಿರ್ತೇವೆ ಸರ್, ಮತ್ತೆ ಅದನ್ನ ಡ್ಯಾನ್ಸ್ ಮತ್ತೊಂದು 8 ಸಾಲು ಡ್ಯಾನ್ಸ್ ಭೂಮಿ ಅಳತ ಮಾಡಿ ಮತ್ತೆ ಅದು ಮುಗಿಸಿದ್ದಂಕ್ಲೆ ಹಿಂಗೆ 1.1 ಪ್ಲಾಟ್ ಮಾಡ್ಕೊಂಡು ಹೋಗ್ಯಾವ ಸರ್ ಸಣ್ಣ ಅಡಿಕೆ ಗಿಡದಾಗೆ. ಅಡಿಕೆ ಇನ್ನೇನು ವರ್ಷಕ್ಕೊಮ್ಮೆ ಬರೋದ ತಕ್ಕಂಥದ್ದು. ಮತ್ತೊಮ್ಮೆ ಒಂದು 2 ಹಸು ಕಟ್ಕೊಂಡೇವು ಸರ್. ಹಸು ಮನೆಯಿಂದ ಎಲ್ಲ ಮೈಗೆ ಎಲ್ಲ ತೊಳೆದದ್ದು ಎಲ್ಲ ಗಂಜಲು ಎಲ್ಲ ಒಂದು ಗುಂಡಿ ಹೊಡ್ಸೇವು ಸರ್. ಒಂದು 2 ಲೋಡ್ ಟಿಪ್ಪರ್ ಲಾರಿಲೆ ಮಣ್ಣು ಎಸಿರ್ತೇವೆ ಸರ್, ಅದ್ರ ಮೇಲೆ ಹಸಿ ಹಸುವಿನ ಸಗಣಿನ ಹಾಕ್ತೀವಿ. ಎಲ್ಲ ತೊಳೆದದ್ದೆಲ್ಲ ಗಂಜಲಲ್ಲ ಅದಕ್ಕೆ ಹೋಗೋ ಸರ್. ವರ್ಷಕ್ಕೊಮ್ಮೆ ಮತ್ತೆ ಅಡಿಕೆಗೆ ಮಣ್ಣು ಗೊಬ್ಬರ ಅದು ಬೇಕೇ ಬೇಕಲ್ಲ ಸರ್, ಅದನ್ನ ಯೂಸ್ ಮಾಡ್ಕೊಂತೇವೆ ಸರ್ ಮನೆಯಲ್ಲೇ. ಮತ್ತೀಗ ಹಾಲು ರೈತ ಕುಟುಂಬಗಳು ಮತ್ತೆಲ್ಲರಿಗೆ ಆಲ್ಮೋಸ್ಟ್ ಆಲ್ ಹಾಲು ಬೇಕೇ ಬೇಕು ಸರ್. ಹಾಲು ಕೊಟ್ಟು ಒಂದಿಷ್ಟು ಡೈರಿಗೆ, ನಮ್ಮೂರಲ್ಲೇ ಡೈರಿ ಇದೆ, ಡೈರಿಗೆ ಹಾಕ್ತೇವೆ ಸರ್. ಅದು ಒಂದು ಸ್ವಲ್ಪ ಜೀವನೋಪಾಯಕ್ಕೆ ಆಗುತ್ತೆ ಅಂತ ಅನಿಸಿಕೆ. ಈಗ ಅಡಿಕೆ ಹಾಕಿದ್ಮೇಲೆ ಅದು ಅಡಿಕೆ ಫಸಲಿಗೆ ಬರ್ಬೇಕಂದ್ರೆ 5-7 ವರ್ಷ ಬೇಕಾಗುತ್ತಲ್ಲ, ಅದ್ರ ಒಳಗಡೆ ಕೆಲವರೆಲ್ಲ ಅಂತರ ಬೆಳೆಯಾಗಿ ಬಾಳೆ ಪಪ್ಪಾಯ ಇಂಥವೆಲ್ಲ ಬೆಳೀತಾರೆ. ನೀವೇನಾದ್ರು ಬೆಳೆ ಬೆಳೆದಿದ್ರೆ? 2 ವರ್ಷ ಬಾಳೆ ಬೆಳೆದಿದ್ವಿ ಸರ್, ಸ್ಟಾರ್ಟಿಂಗ್ ಹಾಕಿದ್ವಿ. 1 ವರ್ಷ ರೇಟ್ ಚೆನ್ನಾಗಿ ಸಿಕ್ಕಿತ್ತು, ಚೆನ್ನಾಗಾಯ್ತು ಸರ್. ತಿರುಗ ವರ್ಷ ಅಂತ ರೇಟ್ ಏನು ಸಿಗಲಿಲ್ಲ, ಮಾಡಿದ ಖರ್ಚಿಗೆ ಏನು ತೊಂದರೆ ಆಗಲಿಲ್ಲ ಸರ್. ತಿರುಗ ವರ್ಷ ಕುಳೆ ಬಾಳೆ ತನ್ನ ಬಾಳೆ ಲಾಭ ಆಯ್ತು ಸರ್. 2 ವರ್ಷ ಆಗಿಂದ ತೆಗೆದ್ಬಿಟ್ಟಿವಿ ಸರ್. ಮತ್ತೆ ಅಡಿಕೆ ಗಿಡದಕ್ಕೆ ಗಂಡುಗಳು ದೊಡ್ಡ ಹೋಗ್ಕೊಂಡು 2 ವರ್ಷ ಆಗಿಂದ ತೆಗೆದ್ಮೇಲೆ ತಿರುಗ ಡಯಾಂಚ ಸೆಣಬು ಅಲಸಂದಿ ಅವರೆ ಈ ಥರ ಹಾಕಿ ಹಂಗೆ ಕಲ್ಟಿವೇಷನ್ ಮಾಡ್ಕೊಂತ ಅಡಿಕೆ ಗಿಡಕ್ಕೆ ಸಮಗ್ರ ಪೋಷಕಾಂಶ ನಿರ್ವಹಣೆಗೆ ಡಯಾಂಚ ಸೆಣಬುನೇ ಜಾಸ್ತಿ ನಾವು ಯೂಸ್ ಮಾಡ್ತಾ ಇದ್ದೇವೆ ಸರ್. ಅಡಿಕೆ ಗಿಡಗಳೆಲ್ಲ ಚೆನ್ನಾಗದ, ಮುಂದೆ ಚೆನ್ನಾಗಿ ಇಳುವರಿ ಬರೋ ನಿರೀಕ್ಷೆ ಐತೆ? ಇದೆ ಸರ್, ಇದೆ ಸರ್. ಮತ್ತೆ ಅಡಿಕೆ ಜೊತೆಗೆ ಹೂವು ಬೆಳೀತಾ ಇದೀವಿ ಅಂತಂದ್ರೆ ಏನೇನು ಹೂವು ಬೆಳಿತೀರ ಸರ್? ನಾವು ಹೂವು ಅಂದ್ರೆ ಈಗ ಸಣ್ಣ ಅಡಿಕೆ ಗಿಡದ ಚೆಂಡು ಬೆಳಿತೀವಿ ಸರ್. ಮನೆ ಪಕ್ಕಕ್ಕೆ 10 ಗುಂಟೆ ಜಾಗ ಇರೋದ್ರಿಂದ ಅಲ್ಲಿ ನಾವು ಮೆರಾಬಲ್ ಅಂತ ಸಣ್ಣದು ಗುಲಾಬಿ ಒಳಗೆ ಸಣ್ಣದು ಮೆರಾಬಲ್ ನಾಟಿ ಮಾಡ್ಕೊಂಡು ಸರ್. ಈಗ 5 ವರ್ಷ ಆಯ್ತು ಸರ್, ಈಗ ರನ್ನಿಂಗ್ ಇರೋದು ನಾನು ಬೆಳೀತಾ ಇರೋದು. 4 ವರ್ಷ ಮಾಡಿದ ಸರ್. ಅದು ಒಂದು ಸ್ವಲ್ಪ ನಮಗೆ ಸಾಲು ದೊಡ್ಡ ಹೊಡೆ ಅಂತ ಹೇಳಿದ್ರಿ ಸರ್ ಸಣ್ಣಗೋಟ್ ಸರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದ. ನಾನು ಗಿಡ ಜಾಸ್ತಿ ಕುಂದಿರಲಿ ಅಂತ ಸಣ್ಣದು ಮಾಡಿದೆ. ಗಾಳಿ ಬೆಳಕು ಸ್ವಲ್ಪ ಸರಾಗ ಕಮ್ಮಿ ಆತಲ್ಲ, ಹಂಗಾಗಿ ಈ ಸಲ ತೆಗೆದು ಮತ್ತೆ 8 ಅಡಿ ಅಗಲ 3 ಅಡಿಗೆ ಒಂದೊಂದು ಸಸಿ ಕುಂದಿರ್ಸ ಮಲ್ಚಿಂಗ್ ಶೀಟ್ ಹಾಕಿ ಇನ್ಲೈನ್ ಡ್ರಿಪ್ ಮಾಡಿ ಮಾಡಿದ್ದೇವೆ ಸರ್. ಫಸ್ಟ್ಗೆ ಅದ ಮಾಡ್ಬೇಕಂದ್ರೆ ಭೂಮಿನ ಎಲ್ಲ ಹೊಲ ಚೆನ್ನಾಗಿ ಉಳುಮೆ ಮಾಡಿ ಒಂದು 1-2 ತಿಂಗಳು ಬೇಸಿಗೆಲೆ ಗ್ಯಾಪ್ ಕೈ ಬಿಟ್ಟಿದ್ವಿ ಸರ್, ಹೊಲ ಎಲ್ಲ ಮಾಗಲಿ ಅಂತಂದು ಗೊಬ್ಬರ ಎಲ್ಲ ಇದು ಹೇರಿದ್ವಿ. ಹೇರಿ ಎಲ್ಲ ಉಳುಮೆ ಮಾಡಿ ರೆಡಿ ಮಾಡಿ ಬೆಡ್ ಹೊಡೆದು ಇನ್ಲೈನ್ ಡ್ರಿಪ್ ಮಾಡಿ ಮಲ್ಚಿಂಗ್ ಶೀಟ್ ಹಾಕಿ ಎಳೆದು 3 ಅಡಿಗೆ ಒಂದೊಂದು ರಿಂಗ್ ಟೈಪ್ ಹಾಕಿ ಗುಲಾಬಿ ಗಿಡ ಪ್ಲಾಸ್ಟಿಕ್ ಅದನ್ನ ಹರಿದು 3 ಅಡಿಗೆ ಒಂದು ಬೆಂಗಳೂರಿಗೆ ಹೋಗಿ ನಾವು ಸಸಿ ತಗೊಂಬಂದ್ವಿ ಸರ್. ಬೆಂಗಳೂರ ಹತ್ರ ಒಂದು ನರ್ಸರಿಗಳು ಸಾಕಷ್ಟು ಅದಾವೆ ಸರ್. ಅಲ್ಲಿ ಅಲ್ಲಿ ಹೋಗಿ 15 ರೂಪಾಯಿಗೆ ಒಂದು ಸಸಿ ಬಿದ್ದಿತ್ತು ಸರ್. ನಮ್ಮೂರಾಗೆಲ್ಲ ಭಾಳ ಜನ ತಮ್ಮಂದ್ರೆ ಅವ್ರ ಜೊತೆಗೆ ಹೋಗಿದ್ವಿ, ನಾವು ತಗೊಂಡು ಬಂದ್ವಿ. 600 ಅಂದರೆ ಮತ್ತೆ ಭಾಳ ಟ್ರಾನ್ಸ್ಪೋರ್ಟ್ ಇದು ಆಗೈತೆ ಅಂದ್ರೆ ಜೊತೆಗೆ ಹೋಗಿ ತಗೊಂಬಂದು ಮಾಡ್ತದವು ಸರ್. ಹಾಗೆ ಒಂದು 3 ತಿಂಗಳು ತನ ಹೂವು ಬಿಡುತ್ತೆ ಸರ್, ಬಿಡಲ್ಲ ಅಂತಲ್ಲ. ಒಂದು ಸ್ವಲ್ಪ ನಾವು ಗಿಡ ಡೆವಲಪ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಗ್ಗು ಮುರಿಬೇಕು. ಸಣ್ಣದು ಗಂಡು ಅನ್ನೋದು ಒಂದು ಮುಳ್ಳು ಟೈಪ್ ಬರ್ತದೆ ಸರ್, ಅದನ್ನು 15 ಸ್ಕೊಮ್ಮೆ ಅದನ್ನೆಲ್ಲ ಮುಳ್ಳು ತೆಗಿತಾ ಇರಬೇಕು. ಅದನ್ನ 3 ತಿಂಗಳಾಗಿಂದ 6 ತಿಂಗಳ ಮಟ್ಟನೂ ಒಂದು ಸ್ವಲ್ಪ ನಾವು ಮಾಡಿದ್ದು ಗೊಬ್ಬರ ಔಷಧಿಗೆ ಮೇಂಟೆನ್ಸ್ ಮಾಡುತ್ತೆ ಸರ್. 6 ತಿಂಗಳಾಗಿಂದ ನಮಗೆ ಚೆನ್ನಾಗಿ ಇಳುವರಿ ಸಿಗೋಕ್ಕೆ ಚಲೋ ಆಗುತ್ತೆ ಸರ್. ನಾವು ಒಂದು ದಿವಸಕ್ಕೆ 20-25 ಕೆಜಿ ಮಟ್ಟನೂ ಹೂವು ಹರಿದ್ದೀವಿ ಸರ್. 6 ತಿಂಗಳ ನಂತರ ನಾನು ಹೇಳಿದ್ದೆ ಸರ್. ಈಗ ಬೇರೆ ಬೇರೆ ಹೂವುಗಳಿದಾವೆ, ಕಾಕಡ, ಮಲ್ಲಿಗೆ, ಸೇವಂತಿಗೆ, ಕನಕಾಂಬ್ರ ಅಂತೆಲ್ಲ ಸಾಕಷ್ಟು ಜನ ರೈತರು ಬೆಳೀತಾರೆ. ನೀವು ಈ ತರ ಚಿಕ್ಕದು ಒಂದು ಗುಲಾಬಿ ಈ ತರ ಹೂವೇನೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಈಗ ನಾವು ಮನೇಲಿ ಒಂದು 4 ಅದಾವೆಲ್ಲ, ಬೆಳಗ್ಗೆ 1 ಗಂಟೆ ನಾವು ಹರ್ಕೊಂಡು ಹೋಗಕ್ಕೆ ಗುಲಾಬಿ ಗಾಢ ಈಸಿ ಕಟ್ ಮಾಡ್ಬೋದು. ಒಬ್ಬ ಮನುಷ್ಯ 1-8 ಕೆಜಿ ಹೂವು ಹರಿಬೋದು ಒಂದೊಂದೂವರೆ 2 ತಾಸು ಒಳಗೆ. ಬೆಳಗ್ಗೆ 7 ಗಂಟೆದ 8:30-9 ಗಂಟೆ ಮಟ್ಟ ಅನ್ನೋದಕ್ಕೆ 8 ಕೆಜಿ ಹೂವು ಹರಿತೀವಿ. ಒಂದು 3-4 ಆದರೆ ಒಂದು 3 ನಾವು ಹರ್ಕೊಂಡು ಮಾರ್ಕೆಟ್ ನಮಗೆ ದಾವಣಗೆರೆ ಹತ್ತಿರ ಇರೋದ್ರಿಂದ ಹೋಗಿ ಮಾರ್ಕೆಟ್ಗೆ ಮಾರಾಟ ಮಾಡಿ ಬರ್ತೇವೆ. ಈ ಕನಕಾಂಬ್ರ ಅವನ್ನೆಲ್ಲ ಒಂದು ಸ್ವಲ್ಪ ಭಾಳ ಹೊತ್ತು ಬೇಕು ಸರ್, ಅವೆಲ್ಲ ಗಾಢ ಕೂಲ್ಯಾರ ಇದು ಆಗತ್ತೆ ಸರ್, ಹಂಗಾಗಿ ಕೂಲ್ಯಾರದು ಅಭಾವ ಹಂಗಾಗಿ ನಾವು ಅದಕ್ಕೆ ಆಸಕ್ತಿ ಆಗಲಿಲ್ಲ ಸರ್. ಹೂಗಳಿಗೆ ಆಸಕ್ತಿ ಪಡಲಿಲ್ಲ ಸರ್. ಇದೇ ಗುಲಾಬಿನ ಬೆಳೀತಾ ಇದಾವೆ ಸರ್. ಆಲ್ಮೋಸ್ಟ್ ಆಲ್ ಜನ ಇದ್ದಂಥ ಮನೆಗಳಾರ ಕನಕಾಂಬ್ರಗಳನ್ನ ಎಲ್ಲ ಬೆಳೀತಾ ಇದಾರೆ ಸರ್, ಬೆಳೀತಾ ಇಲ್ಲ ಸೇವಂತಿಗೆ ಬೆಳೀತಾ ಇದಾರೆ, ಕನಕಾಂಬ್ರ ಬೆಳೀತಾರೆ, ಹೂವು ಯಥೇಚ್ಛವಾಗಿ ಜನ ಈಗ ಬೆಳೀತಾ ಇತ್ತು ಸರ್. ಈ ಕನಕಾಂಬ್ರ ಮಲ್ಲಿಗೆ ಅದರಂತೆ ಇದನ್ನು ಲಾಭದಾಯಕನ ಬೆಳೆ ರೈತರಿಗೆ? ಹ್ಞೂ ಸರ್, ಲಾಭದಾಯಕ. ನಾವು ಲಾಭದಾಯಕ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ವರ್ಕ್ ಅನ್ನಂಗೆ ಮಾಡಬೇಕು, ನಮ್ದು ವರ್ಕ್ ಅದು. ಈಗ ನಾವು ನೋಡ್ರಿ ಸರ್, 30 ರೂಪಾಯಿ ಕೆ ಜಿ ಇದ್ದ ಹಬ್ಬ ಹರಿದಿನ ಇದ್ದಾಗ 500 ರೂಪಾಯಿನೂ ಕೊಟ್ಟು ಬಂದಿವಿ ಸರ್. ಮ್ಯಾಕ್ಸಿಮಮ್ ನಾವು ದಿನ ಅವರೇಜ್ ಹೇಳ್ಬೇಕಂದ್ರೆ ಒಂದು 70-80 ರೂಪಾಯಿ ಕೆ ಜಿ ಸಿಗ್ಬೋದು ಅಂದಾಜು ಅಂತ ನಾವು ನಿರೀಕ್ಷೆ ಮಾಡ್ಕೊಂಡೇವು ಸರ್, ಸಿಕ್ಕತ್ತೆ ಸರ್. ಈಗ 500 ರೂಪಾಯಿ ಆದಾಗ ಅದನ್ನ ಎಲ್ಲ ಓಲಂಡ್ಸ್ 30 ರೂಪಾಯಿ ಆದಾಗ 40 ರೂಪಾಯಿ ಆದಾಗ 50 ರೂಪಾಯಿ ಆದಾಗ ಎಲ್ಲ ಸೇರ್ತಾನೆ ಲಮ್ಸಮ್ ಒಂದು 70 ರೂಪಾಯಿದ 80 ರೂಪಾಯಿ ಸಿಗುತ್ತೆ ಅಂತ ನಮ್ಮ ಮನ್ಸಿಗೆ. 20 ಕೆಜಿಗೆ 8,16,600 ರೂಪಾಯಿ, ಒಂದು 40,000 ರೂಪಾಯಿ ಆದ್ರೆ ಒಂದು 15-20,000 ರೂಪಾಯಿ ಖರ್ಚೆ ಬರುತ್ತೆ. ಯಾಕಂದ್ರೆ ಅದಕ್ಕೆ ಭಾಳ ಔಷಧಿ ಬೇಕಾಗತ್ತೆ ಸರ್, ವಾರಕ್ಕೊಮ್ಮೆ ನಾವು ಔಷಧಿ ಹೊಡಿಬೇಕು ಸರ್, 3 ತಿಂಗಳಿಗೊಮ್ಮೆ ಲಘು ಪೋಷಕಾಂಶಗಳನ್ನು ಡ್ರಿಪ್ ಮುಖಾಂತರ ಬಿಡ್ಬೇಕು ಸರ್, ಔಷಧಿ ಡ್ರಿಪ್ ಮುಖಾಂತರ ಬಿಡ್ಬೇಕು ಸರ್. ಆಗಲ್ಲ, ಇಲ್ಲಿ ಬಂದು ನಾವು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಹಿತಿ ತಿಳ್ಕೊಂತೇವೆ ಸರ್, ಅಲ್ಲಿ ಹೇಳ್ತಾರೆ ಸರ್, ನಮಗೆ ಒಂದು ಅನುಭವನ ದಾರಿ ಹೇಳ್ತಾರೆ ಸರ್. ಈಗ ಇದಕ್ಕೆಲ್ಲ ನೀರು ಕೊಡಬೇಕಾಗತ್ತೆ, ಎಷ್ಟು ದಿವಸಕ್ಕೊಮ್ಮೆ ನೀರು ಕೊಡ್ತೀರಾ, ಮತ್ತೆ ಮೇಲ್ಗೊಬ್ಬರ ಕೊಡಬೇಕಾಗತ್ತೆ, ಲಘು ಪೋಷಕಾಂಶಗಳೆಲ್ಲ ಕೊಡಬೇಕಾಗತ್ತೆ, ಇವನ್ನೆಲ್ಲ ಎಷ್ಟು ದಿವಸಕ್ಕೊಮ್ಮೆ ಕೊಡ್ತೀರಾ ಸರ್? ನಾವು ಗುಲಾಬಿಗೆ 1 ತಿಂಗಳಿಗೊಮ್ಮೆ ಗೊಬ್ಬರ ಹಾಕ್ತೀವಿ ಸರ್. ಗೊಬ್ಬರ ಅಂದ್ರೆ ಅಲ್ಲಿ ಬುಡದ ಒಂದು 1/2 ಅಡಿ ಬಿಟ್ಟು ಗೊಬ್ಬರ ಹಾಕ್ತೀವಿ ಸರ್. ಕಳೆ ಸುತ್ತಲೂ ಭಾಳ ಆಗಿರಲ್ಲ ಸರ್, ಒಂದೊಂದು ಕಳೆ ತಕ್ಕಂತೆ ಇರಬೇಕು. ನೀರು ಅವರವರ ಜಮೀನಿಗೆ ತಕ್ಕಂತೆ ನೀರು ಉಣಿಸ್ಬೇಕು ಸರ್. ನಾವು ಹಸಿ ಹಾಕ್ತಿದ್ದಂಗಲೇ ಹಸಿ ಮಾಡ್ತಾ ಇರಬೇಕು. ಡ್ರಿಪ್ ಮುಖಾಂತರ ಬಿಡ್ತೇವಲ್ಲ, ನೀರಿಂದು ಅಷ್ಟು ಜಾಸ್ತಿ ನೀರೇನು ಬೇಕಾಗಲ್ಲ ಸರ್. ಇನ್ಲೈನ್ ಡ್ರಿಪ್ ಮುಖಾಂತರ ಮಾಡಿರೋದ್ರಿಂದ ಮಲ್ಚಿಂಗ್ ಶೀಟ್ ಹಾಕೋದ್ರ ಉದ್ದೇಶ ಏನಪ್ಪಾ ಅಂದರೆ ಕಳೆ ಆಗೋದಿಲ್ಲ ಅಂತ. ಕಳೆ ಇದ್ರೆ ಟ್ರಿಪ್ಸು ಮೈಟ್ಸು ಎಲ್ಲ ಜಾಸ್ತಿ ಆಗತ್ತೆ ಸರ್, ಹಂಗಾಗಿ ಮಲ್ಚಿಂಗ್ ಶೀಟ್ ಮಾಡ್ತೇವೆ ಸರ್. ಇನ್ನು ಬೀದಿಗೆ ನಾವು ಜಾಸ್ತಿ ರೌಂಡಪ್ ಹೊಡೆಯಲ್ಲ ಸರ್, ಒಂದು 6 ತಿಂಗಳಿಗೊಮ್ಮೆ ಹೊಡಿತೀವಿ ಅಷ್ಟೇ ಸರ್. ಇಲ್ಲಿಲ್ಲಂದ್ರೆ ನಮ್ದು ಬ್ರಷ್ ಕಟರ್ ಐತಿ, ಸ್ವಲ್ಪ ಆಗುತ್ತಲ್ಲ, ಬ್ರಷ್ ಕಟರ್ಲೇ ಅವಾಗ ತಿಂಗಳಿಗೊಮ್ಮೆ ಕಟ್ ಮಾಡ್ಕೊಂತ ಇರ್ತೇವೆ ಸರ್. ಹುಲ್ಲು ಜಾಸ್ತಿ ಔಷಧಿ ಹೊಡೋದ್ರಿಂದ ರೌಂಡಪ್ ಅದೆಲ್ಲ ಇವನ್ನೆಲ್ಲ ಕಾಳನಾಶಕನ ಭೂಮಿಗೆ ಸೇರಿಸೋದ್ರಿಂದ ಎರೆಹುಳುಗಳು ಸಾಯ್ತಾವೆ ಅನ್ನೋದು ಒಂದು ಆ ಒಂದು ಇದು ಉದ್ದೇಶಕ್ಕೆ ಸ್ವಲ್ಪ ಆದಷ್ಟು ಕಷ್ಟ ಆದರೂ ಚಿಂತಿಲ್ಲ, ನಾವು ಬ್ರಷ್ ಕಟ್ಟರಲ್ಲೇ ಭೂಮಿನ ಸ್ವಚ್ಛ ಮಾಡ್ಕೊಂತೇವೆ ಸರ್. ಈಗ ನಾಟಿ ಮಾಡಿದ್ಮೇಲೆ ಇದು ಹೂವು ಬಿಡ್ಲಿಕ್ಕೆ ಪ್ರಾರಂಭ ಆಗ್ಬೇಕಂದ್ರೆ ಎಷ್ಟು ತಿಂಗಳು ನೀವು ಆರೈಕೆ ಮಾಡಬೇಕು? ಮ್ಯಾಕ್ಸಿಮಮ್ ಒಂದು 3 ತಿಂಗಳು ಮಾಡ್ಬೇಕು ಸರ್. ಅದೇನು ಹಚ್ಚಿ 1 ತಿಂಗಳಿಗೆ ಹೂ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಮಗ್ ನಾವು ಚೀಟ್ಬೇಕು, ಯಾಕಂದ್ರೆ ಗಿಡ ಡೆವಲಪ್ ಆಗ್ಬೇಕಲ್ಲ ಸರ್. ಹರಿಯ ಕೊಂಬೆಗಳು ಟಿಲ್ಲರ್ಸ್ ಜಾಸ್ತಿ ಬಂದರೆ ನಮಗೆ ಗಿಡ ಸದೃಢವಾಗಿ ಬೆಳೀತೈತಿ. ಹಂಗಾಗಿ 3 ತಿಂಗಳಿದ್ದ ನಾವು ಹರಿಯಕ್ಕೆ ಸ್ಟಾರ್ಟ್ ಮಾಡ್ತೇವೆ ಸರ್. ಅಲ್ಲಿ ತನಕ ಮಗ್ಗು ಕಿತ್ತಾಕ್ತಾ ಇರ್ತೇವೆ ಸರ್, ವಾರಕ್ಕೊಂಪೆ ಅವನ ಮಗ್ಗು ತಕ್ಕಂತ ಹೋಗ್ತಾ ಇರ್ತೇವೆ ಸರ್. ಈಗ ಹೂವು ಬಿಡೋಕೆ ಪ್ರಾರಂಭ ಆದರೆ ಪ್ರತಿ ದಿವಸನೂ ಹೂವು ಬಿಡಿಸ್ತಾರೆ ಅಥವಾ ಒಂದು ದಿವಸ ಬಿಟ್ಟು ಒಂದು ದಿವಸ ಬಿಡಿಸೋದು ಯಾವ ರೀತಿ ಮಾಡ್ತೀರಾ? ನಾವು ಪ್ರತಿ ದಿವಸ ಬಿಡಿಸ್ತೇವೆ ಸರ್. ಸಿಟಿ ಹತ್ರ ಇರೋದ್ರಿಂದ 2 ದಿವಸಕ್ಕೊಮ್ಮೆ ಒಯ್ಯೋದಂದ್ರೆ ನಾವು ಮನೆಯವರ ಆಗಿಬಿಡ್ತೇವಲ್ಲ ಸರ್, ಒಂದಿಬ್ಬರ ದಿನ ಪ್ರತಿ ಹರ್ಕೊಂಡು ಹೋಗಿ ಹಂಗೆ ಮಾರ್ಕೆಟ್ಗೆ ಕೊಟ್ಟು ಬರ್ತೇವೆ ಸರ್. ಈಗ 10 ಗುಂಟೆ ಜಮೀನಲ್ಲಿ ಮಾತ್ರ ಹಾಕಿದ್ರೆ? ಹ್ಞೂ ಸರ್, ಅಲ್ಲಿ 10 ಗುಂಟೆ ಮಾತ್ರ ಜಮೀನಲ್ಲಿ ಹಾಕಿವಿ. ಅಡಿಕೆ ಸಣ್ಣ ಅಡಿಕೆಯಲ್ಲಿ ಚೆಂಡು ಒಂದು ದಿವಸ ಗುಲಾಬಿ ಚೆಂಡು ಹೂವು ಹೋಯ್ತೇವೆ ಸರ್. ಹಿಂಗೆ ಒಟ್ಟು ದಿನ ಕಂಟಿನ್ಯೂಸ್ ಆಗಿ ಮಾಡ್ತದವು ಸರ್ ಹೂವು. ಇದು ಒಂಥರ ನಮ್ಮ ಹೈನುಗಾರಿಕೆ ಸಿಸ್ಟಮ್ ಇದ್ದಂಗೆ ಸರ್. ನಮಗೆ ರೈತಿಗೆ ಒಂದು ಚೈನ್ ಲಿಂಕ್ ಟೈಪ್ ಇದು ನಮ್ಮ ದುಡ್ಡು ಬರುತ್ತೆ, ಮನೆತನ ಖರ್ಚುಗಳಿಗೆ ಅನುಕೂಲ ಆಗತ್ತೆ ಸರ್. ಪ್ರತಿ ದಿವಸ ಎಷ್ಟು ಕೆ ಜಿ ಹೂವು ಸಿಗುತ್ತೆ? ಪ್ರತಿ ದಿವಸ ಅಂದರೆ ಒಂದು 10-15 ಕೆಜಿ ಹೂವು ಸಿಗುತ್ತೆ ಸರ್. 10-15 ಕೆಜಿ ಬಿಡಿಸ್ಲಿಕ್ಕೆ ನೀವೇ ಸಾಕಾಗುತ್ತಾ ಮನೆಗಳಾರ ಅಥವಾ ಏನಾದ್ರೂ ಕೂಲಿ ಇಟ್ಕೊಂತೀರಿ? ಇಲ್ಲ ಸರ್, ನಾವೇ ಬಿಡಿಸಿರ್ತೀವಿ. ಒಂದು ಒಬ್ಬ ಮನುಷ್ಯ ಒಂದು 7-8 ಕೆಜಿ ಅಂತೂ ಹೂವು ಹರಿಬೋದು ಸರ್. ಒಂದು ಇಬ್ಬಳಾರು ಬೆಳಗಿನ ಜಾವ 6 ಗಂಟೆ ಇದ್ದ 6:30-7 ಗಂಟೆ ಇದ್ದ ಅಂದ್ರೆ ಒಂದು 8:30-9 ಗಂಟೆ ಒಳಗೆ ಮಾರ್ಕೆಟ್ ಹೋಗೋಷ್ಟೊತ್ತಿಗೆ ಒಂದು ಇಬ್ಬಳಾರು ನಾವು ಬಿಡಿಸ್ಕೊಂಡ್ಬಿಡ್ತೇವೆ ಸರ್. ಬೆಳಿಗ್ಗೆ 8 ಗಂಟೆಗೆ ಹೂವು ಹರಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಮಾರ್ಕೆಟ್ಗೆ 8 ಗಂಟೆಗೆ ತಲುಪಿಸ್ಬೇಕು ನೀವು? ಸರ್, ನಮ್ದು ದಾವಣಗೆರೆ ಮಾರ್ಕೆಟ್ 9:30 ಸ್ಟಾರ್ಟ್ ಸರ್. ನಾವು 9 ಗಂಟೆಗೆ ಹೂವು ಹರೋದು ಅಂದ್ರೆ 9:00 ರೀಚ್ ಆಗ್ತೇವೆ ಸರ್. ಆ ಸಿಟಿ ಹತ್ರ ಇರೋದೇ ಇಲ್ಲ, ಹಂಗಾಗಿ ನಾವು ಮಾರ್ಕೆಟ್ಗೆ ಹೋಯ್ತೇವೆ ಸರ್. ಮಾರ್ಕೆಟ್ಗೆ ಹೋದ್ಮೇಲೆ ಅಲ್ಲೆಲ್ಲ ವ್ಯಾಪಾರಗಳ ಅಂಗಡಿ ಮುಖಾಂತರ ಕೊಡ್ತೀವಿ, ಅಂಗಡಿ ಇಟ್ಕೊಂಡಿರ್ತೇವೆ. ಅಲ್ಲೇ ಎದರ ಬದ್ರ ವ್ಯಾಪಾರ ಆಗುತ್ತೆ ಸರ್, ಅದೇನೇ ತೊಂದರೆ ಏನಿಲ್ಲ. ರೇಟು ವೇರಿಯೇಷನ್ ಆಗ್ತಾನೆ ಇರ್ತದೆ ಸರ್, ಆ ಥರ ಏನಿಲ್ಲ. ಒಳ್ಳೆ ಹೂವಿಗೆ ಒಳ್ಳೆ ರೇಟು, ಸ್ವಲ್ಪ ಡ್ಯಾಮೇಜ್ ಇದ್ದ ಕಮ್ಮಿ ರೇಟ್ ಆಗೇ ಆಗುತ್ತೆ ಸರ್. ಮಾರ್ಕೆಟ್ ಮಾಡ್ತೀವಿ ಸರ್. ಅಂದ್ರೆ ಬೆಳಿಗ್ಗೆ 6 ಗಂಟೆನೆ ಹೂವು ಬಿಡಿಸ್ಬೇಕಾ ನೀವು 7 ಗಂಟೆಯಿಂದ ಬಿಡಿಸ್ಕೊಂತಾರ? ಇಲ್ಲ ಸರ್, ನಾ 6-7 ಗಂಟೆಯಿಂದ ಬಿಡಿಸಿ ನಡೀತು ಸರ್. ಅಂದ್ರೆ ನಮ್ಮ ಮತ್ತೆ ಗಾಢ ಹರ್ಕೊಂಡು ಗಾಢ ಒಯ್ದ್ರೆ ಒಂದು ಫ್ರೆಶ್ ಇರ್ತತಲ್ಲ, ಹಾಗಾಗಿ ಒಂದು ಸ್ವಲ್ಪ ಗಾಢನ ಒಯ್ದ್ರೆ ಸೂಕ್ತ ಸರ್. ಆಗ್ಲಲ್ಲ ಯಾಕಂದ್ರೆ ಅದು ಬತ್ತು ಬಾಡ್ದಂಗೆ ಆಗಿಬಿಡ್ತದೆ ಸರ್. ಹಂಗಾಗಿ ಬೆಳಗಿನ ಜಾವನೇ ಇದು ಮಾಡ್ತೇವೆ ಸರ್. ಮತ್ತು ಮೇಲತ್ವಾಗಿ ಮಳೆಗಾಲದಲ್ಲಿ ಬೆಳಗ್ಗೆ ಗಾಢ ಮಳೆ ಇಲ್ದಾಗ ನೋಡಿ ಔಷಧಿ ಹೊಡ್ಕೊಂತೀವಿ ಸರ್. ಒಂದು ಸ್ವಲ್ಪ ಹೊಡೆದ್ಮೇಲೆ ಒಂದು 2 ತಾಸು ಸರ್ ಬರುವಬೇಕಂದು ಗಾಢನ ಹೊಡ್ಕೊಂಡು ನಾಳೆ ಔಷಧಿ ಹೊಡಿಬೇಕಂದ್ರೆ ಇವತ್ತಿನಂತ ಅಷ್ಟು ಹೂ ಹರಿದಿರ್ತೇವೆ ಸರ್. ಹೂ ಹರಿದು ಔಷಧಿಯಿಂದ ಸಿಂಪರಣೆ ಮಾಡ್ತೇವೆ ಸರ್. ಬೇಸಿಗೆಯಲ್ಲಿ ಸಾಯಂಕಾಲ ಮಾಡ್ತೇವೆ ಸರ್. ಬೇಸಿಗೆಯಲ್ಲಿ ಯಾಕೆ ಸಾಯಂಕಾಲ ಮಾಡಬೇಕಂದ್ರೆ ಈ ಬಿಸಿಲಿನ ಹೀಟ್ಗೆ ಅದು ಹೀಟು ಇದು ಹೀಟ್ ಆಗಂದು ಸಾಯಂಕಾಲ ನಾವು ಜಾಸ್ತಿ ಸ್ಪೇರ್ ಮಾಡ್ತೇವೆ ಸರ್. ಔಷಧಿ ಸಿಂಪರಣೆ ಮಾಡ್ತೇವೆ ಸರ್. 3 ತಿಂಗಳಿಗೊಮ್ಮೆ ಜಿಂಕು ಬೋರಾಮ್ನು ಜಿಪ್ಸಮ್ ಅವನ್ನೆಲ್ಲ ನಾವು ಇದು ಮಾಡ್ತೇವೆ ಸರ್. ಡ್ರಿಪ್ ಮುಖಾಂತರ ಕೊಡ್ತೇವೆ ಸರ್. ಈಗ ಔಷಧಿ ಸಿಂಪರಣೆ ಮಾಡ್ತೀವಿ ಅಂತಂದ್ರೆ ಏನೋ ಈ ಕೀಟ ರೋಗಗಳು ಬಾಧೆ ಸಿಂಪರಣೆ ಮಾಡ್ತಾರೆ ಅಥವಾ ಹೂವಿನ ಇಳುವರಿ ಜಾಸ್ತಿ ಆಗಲಂತ ಮಾಡ್ತಾರೆ ಸರ್? ಕೀಟ ರೋಗಕ್ಕೆ ಬಾಧೆಗೆ ಒಂದ್ಸಲ ಸ್ಪೇರ್ ಮಾಡ್ತೀವಿ ಸರ್. ಅದು ಹೋದ್ಮೇಲೆ ಒಂದು 3-4 ದಿವಸ ಗ್ಯಾಪ್ ಇಟ್ಟು ಎಲ್ಲಾ ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥದ್ದು ಒಂದು ಸ್ಪ್ರೇ ಮಾಡ್ತೀವಿ ಸರ್. ರೋಗ ಇದ್ದಾಗ ನಾವು ಇವನ್ನೆಲ್ಲ ಬಳಸಿದ್ರೆ ವರ್ಕ್ ಆಗಲ್ಲಂತ ಸರ್. ಒಂದ್ ಯಾವ್ದಾರು ಡ್ಯಾಮೇಜ್ ಆಗುತ್ತೆ ಅಂತ ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಮಾಹಿತಿ ತಂತ್ರಜ್ಞರು ಹೇಳ್ತಾರೆ ಸರ್. ಮತ್ತು ದಾವಣಗೆರೆಯಲ್ಲಿ ನಮ್ಮ ಆರ್ಕನೆಟ್ ನಾರಾಯಣ ಅಂತ ಅವರು ಸಲಹೆನೂ ಪಡಿತೀವಿ ಸರ್. ನಾವು ಅನುಭವ ಅವರು ಹೇಳ್ತಾರೆ ಸರ್. ನಾವು ಆ ಥರ ಫಾಲೋ ಅಪ್ ಮಾಡಿದ್ದು ಒಳ್ಳೇದಾಗಿತ್ತು ಸರ್. ಈಗ ಪ್ರತಿ ದಿವಸ ಒಂದು 10-15 ಕೆಜಿ ಹೂವು ಸಿಗುತ್ತೆ ಅಂತಂದ್ರೆ ಯಾವ ಸಮಯದಲ್ಲಿ ನಿಮ್ಗೆ ಒಳ್ಳೆ ಬೆಲೆ ಇರುತ್ತೆ ಮಾರ್ಕೆಟಲ್ಲಿ? ಹಬ್ಬ ಇರ್ಬೇಕು ಸರ್. ಶ್ರಾವಣ ಮಾಸ, ದೀಪಾವಳಿ, ದಸರಾ ಆ ಟೈಮ್ನಲ್ಲಿ ನಮಗೆ ಚೆನ್ನಾಗಿ ರೇಟ್ ಸಿಗುತ್ತೆ ಸರ್. ಹಬ್ಬಗಳು ಸಾಲು ಹಬ್ಬಗಳಿದ್ದಾಗ ರೈತನಿಗೆ ಒಂದು ಸ್ವಲ್ಪ ರೇಟ್ ಸಿಗುತ್ತೆ. ಆ ಸಮಯದಲ್ಲಿ ಯಾವ ರೀತಿ ರೇಟ್ ಸಿಗುತ್ತೆ ನಿಮಗೆ? ಸರ್ 200 ರೂಪಾಯಿ ಇರುತ್ತೆ, 300 ರೂಪಾಯಿ ಇರ್ತದೆ. ಹೋಮಪಟ್ಟು ಹೂವು ಕಮ್ಮಿ ಇದ್ದಾಗ 500 ರೂಪಾಯಿನೂ ಹೂವು ಮಾರಿ ಬಂದಿವಿ ಸರ್ ನಾವು 1 ಕೆಜಿಗೆ. ಈ ತರ ಹೂವು ಎಲ್ಲರೂ ಸಾಕಷ್ಟು ಜನ ರೈತರು ಬೆಳೀತಾರೆ? ಇತ್ತೀಚೆಗೆ ಬಹಳ ಬೆಳೀತಾ ಇದಾರೆ ಸರ್. ಜೀವನೋಪಾಯ ಅನ್ನೋದಕ್ಕಿನ್ನ ಒಂದು ವಾಣಿಜ್ಯ ಬೆಳೆ ಅನ್ನೋ ಲಾಭದಾಯಕ ಬೆಳೆ ಅನ್ನೋದ್ರಿಂದ ಜಾಸ್ತಿ ಬೆಳೆಸ್ತಾ ಇದಾರೆ ಸರ್. ಆದಷ್ಟು ನಮ್ಗೆ ಜಾಸ್ತಿ ಎಕರೆಗಟ್ಟಲೆ ಪ್ಲಾಟ್ ಮಾಡೋಕೇನು ನಮ್ಗೆ ಅಚ್ಚುಕಟ್ಟಾಗ ಇದನ್ನ ಮಾಡ್ಬೇಕು ಸರ್. ಯಾಕೆಂದ್ರೆ ಬರ್ತಿ ಎಲ್ಲರೂ ಎಕರೆಗಟ್ಟಲೆ ಹಾಕಿದ್ರೆ ಅಲ್ಲಿ ಅರ್ಗಿಸೋಕ್ಕೆ ಶಕ್ತಿ ಇರಲ್ಲ, ರೇಟ್ ಆಟೋಮೆಟಿಕ್ಲಿ ಅದು ಕಡಿಮೆ ಆಗಿಬಿಡ್ತೈತೆ. ನಮಗೇನು ಬೆಳಗ್ಗೆ ಒಂದು ಸ್ವಲ್ಪ ಈ ಹಾಲು ಇಂಥ ಎಲ್ಲ ಇದು ಮಾಡ್ತಾವಲ್ಲ ಆ ಥರ ಒಂದು ಆದಾಯಕ್ಕೆ ಮೂಲ ಮಾಡ್ಕೋಬೇಕು ಸರ್. ಇದೇ ಒಂದು ದೊಡ್ಡ ಉದ್ಯಮ ಅಂತೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ದೊಡ್ಡ ಉದ್ಯಮ ಮಾಡಿದ್ರೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗತ್ತೆ, ಅವೆಲ್ಲ ಅದಕ್ಕೆಲ್ಲ ಭಾರಿ ಒಂದು ಪಾಲಿ ಹೌಸ್ ಟೈಪ್ ಸಿಸ್ಟಮ್ ಮಾಡ್ಬೇಕಾಗತ್ತೆ. ಆ ಥರ ಮಾಡಿದ್ರೆ ಆ ಥರ ಮಾಡ್ಬೋದು ಸರ್. ಮಾಡಾರ ಏನದೇನಿಲ್ಲ. ಯಾವ ಸಮಯದಲ್ಲಿ ಮಾರ್ಕೆಟಲ್ಲಿ ರೇಟ್ ಕಡಿಮೆ ಇರುತ್ತೆ ನಿಮಗೆ? ಅಳಲು ಅಂತ ಬರುತ್ತಲ್ಲ ಸರ್, ಗಣೇಶನ ಎಡಬರವು, ಆಷಾಢ ಅಂತ ಆಷಾಢ ಅಲ್ಲೇ ರೇಟ್ ಕಡಿಮೆ ಇರುತ್ತೆ ಸರ್. ಮದುವೆ ಸೀಸನ್ನಾಗ ರೇಟ್ ಇರುತ್ತೆ ಸರ್, ಇದ್ದೇ ಇರ್ತದೆ ಸರ್ ಮ್ಯಾಕ್ಸಿಮಮ್. ನೀವೇ ಯಾರ ಕಟ್ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಬರುತ್ತೇನೆ ಆ ಥರ ಏನು ಮಾಡೋದಿಲ್ಲ? ಇಲ್ಲ ಸರ್, ಆ ಥರ ಮಾಡೋಕ್ಕೆಂದ್ರೆ ನಾವು ಮನೆಯವ್ರ ಹರಿದ್ತೀವಿ, ಅವ್ರದ್ದು ಆರಾಮ ಮಾಡಬೇಕು. ಮಾರ್ಕೆಟ್ಗೆ ಹೋಗಿ ಬೆಳಗಿನ ಜಾವನೇ ಹೋಗಿ ಇದು ಮಾಡೋಕ್ಕಾಗತ್ತಲ್ಲ ಸರ್. ಆ ಥರ ನಮಗೆ ಆಗಲಿದ್ರಿಂದ ಅಂಗಡಿ ಮುಖಾಂತರ ನಾವು ಕೊಟ್ಬಿಡ್ತೀವಿ ಸರ್. ಅಂಗಡಿಗೆ ಅಲ್ಲೆಲ್ಲ ಮಾರೋ ಪಾಪ ಅವರು ಬಂದು ತಗೊಂಡೋಗಿ ಮಾರ್ತಾರೆ ಸರ್. ಬೆಳಗ್ಗೆ ಆರಾಮ ಮಾಡ್ತಾ ಕುತ್ಕೊಂಡ್ರೆ ಇಲ್ಲಿ ಜಮೀನ ಕೆಲಸ ನಡೆಯಲ್ಲ ಸರ್? ನಡೆಯಲ್ಲ ಸರ್. ಇಲ್ಲಿ ಮತ್ತೆ ನಾವು ಕೆಲಸ ಮಾಡೋದು ಇವತ್ತಿನ ಸದ್ಯ ಲೇಬರ್ ಒಂದು ಸ್ವಲ್ಪ ಕೆಲಸ ಮಾಡ್ತಕ್ಕಂಥ ಕೃಷಿ ಭಾಳ ಕಡಿಮೆ ಆಗ್ಯದಲ್ಲ ಸರ್. ಹಂಗಾಗಿ ನಾವು ಮತ್ತೀಗ ಹಾರ ಮಾಡಿ ಹಾರನ ನಾವೇ ನಿಂತ್ಕೊಂತ ಅಲ್ಲಿ ಮಾಡಿದ್ರೆ ಇಲ್ಲಿ ಕೆಲಸಗಳು ಒಂದ್ ಸ್ವಲ್ಪ ಹಿನ್ನಡೆ ಹಾಕತ್ತೆ. ಈಗ ಮಾರ್ಕೆಟ್ ಅಲ್ಲಿ ಎಲ್ಲ ಹೋಲ್ಸೇಲ್ ಆಗಿ ಕೊಟ್ಟು ಬರ್ತೀರಾ ನೀವು ಕೆಜಿಗೆ ಎಷ್ಟು ರೂಪಾಯಿ ಅಂತ? ನಾವು ಹೋಗಿ ತೂಕ ಮಾಡಿಸ್ತೇವೆ ಸರ್. ಮಾಡಿದ್ಮೇಲೆ ಎಲ್ಲರೂ ರೈತರುಗಳು ಬಂದಿರ್ತಾವೆ, ಯಾರ್ಯಾರು ಚೆನ್ನಾಗಿರ್ತಾವೆ ಅವರು ಕೆಜಿಗಟ್ಲೆ ಅವ್ರು ಒಯ್ತಿರ್ತಾರೆ. ಒಯ್ದ್ಮೇಲೆ ಇಷ್ಟು ಕೆಜಿ ಆಯ್ತು, ಇಷ್ಟು ರೇಟ್ ಆಯ್ತು ಅಂತ ಕೊಡ್ತೇವೆ ಸರ್. ಹೋಲ್ಸೇಲ್ ಅಂದರೆ ಕೆಜಿ ಲೆಕ್ಕಕ್ಕೆ ಕೊಡೋದು ಸರ್. ನೀವು ಅಂಗಡಿಯವ್ರಿಗೆ ಏನಾದರೂ ಕಮಿಷನ್ ಆ ಥರ ಕೊಡಬೇಕಾ? ಹೆಂಗೆ ಕಮಿಷನ್ನು ಕೊಡಲೇಬೇಕಲ್ಲ ಸರ್. ಕೊಡ್ಬೇಕು. ಎಷ್ಟು 100 ರೂಪಾಯಿ ತಗಂತಾರೆ? ಇಲ್ಲ ಸರ್, ಕಡಿಮೆ ತಗಂತ. ಬರ್ತಾ ಬರ್ತಾ ಈಗ 3 ತಿಂಗಳಿಂದ ಹೂವು ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಒಂದು 1 ವರ್ಷ 2 ವರ್ಷದ ಸಸ್ಯಗಳಿಂದ ಜಾಸ್ತಿ ಇಳುವರಿ ಬರುತ್ತಾ ಹೂವು? ಇಳುವರಿ ಪಡಿಬಹುದು ಸರ್. 1 ವರ್ಷಕ್ಕೊಮ್ಮೆ ಪ್ರೋನಿಂಗ್ ಮಾಡ್ಬೋದು ಸರ್. ಪ್ರೋನಿಂಗ್ ಮಾಡಿದರೆ ಇನ್ನೂ ಹೆಚ್ಚಿನ ರಾತ್ರಿ ಟಿಲ್ಲರ್ಸ್ ಗುನಿಗಳು ಕಿತ್ಕೊಂಡು ಇನ್ನೂ ಬಿಡ್ತಾವೆ ಸರ್. ಟಿಲ್ಲರ್ಸ್ ಮಾಡಿದ್ಮೇಲೆ ಒಂದು ನಂಜು ಆಗಬಾರ್ದು ಅನ್ನೋದು ಒಂದು ಔಷಧಿ ಸ್ಪೇರ್ ಮಾಡ್ಬೇಕು ಸರ್. ಪ್ರೋನಿಂಗ್ ಮಾಡಿದ್ಮೇಲೆ ತಿರುಗಿ ದಿವಸ ನಾವು ಪೇಸ್ಟ್ ಟೈಪ್ ಹಚ್ತೇವೆ ಸರ್. ಕಟ್ ಮಾಡಿದ ಜಾಗಕ್ಕೆ 1 ವರ್ಷಕ್ಕೊಮ್ಮೆ ಮಾಡ್ತೇವೆ ಸರ್. ಇಲ್ಲಿಲ್ಲದ್ರೆ 2 ವರ್ಷಕ್ಕೊಮ್ಮೆ ಪಟ್ ಮಾಡಿರ್ತೇವೆ ಸರ್. ನಮಗೆ ಜಾಗ ಕಿರಿದಾಗ್ಬಿಟ್ಟಂದ್ರೆ 1 ವರ್ಷಕ್ಕೊಮ್ಮೆ ಮಾಡ್ಬೋದು, ಇಲ್ಲಿಲ್ಲ 2 ವರ್ಷಕ್ಕೊಮ್ಮೆ ಮಾಡ್ತೇವೆ ಸರ್. ಒಂದ್ಸರಿ ನಾಟಿ ಮಾಡಿದ್ಮೇಲೆ 2 ವರ್ಷದವರೆಗೆ ಇದು ಬೆಳೆ ತಗಂತ ಹೋಗ್ಬೋದು ಅಂತ? 4 ವರ್ಷ ತಗೊಬಹುದು ಸರ್. 4 ವರ್ಷ ವರ್ಷ ಭೂಮಿಗೆ ಒಂದ್ ಸ್ವಲ್ಪ ತಿಪ್ಪೆ ಗೊಬ್ಬರ ಅದನ್ನೆಲ್ಲ ಬಹಳ ಹಾಕ್ಬೇಕಾಗ ಫಲವತ್ತತೆ ಮಾಡಿದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ ಬರುತ್ತೆ ಸರ್. ವರ್ಷ ಪೂರ್ತಿ ಬಿಡ್ತಾ ಇರುತ್ತಾ ಏನಾದ್ರು ಒಂದು ಎರಡು ತಿಂಗಳು ಮೂರು ತಿಂಗಳು ಮಾತ್ರ ಬಿಟ್ಟು ಮತ್ತೊಂದು ಎರಡು ತಿಂಗಳು ಅದಕ್ಕೇನಾದ್ರು ರೆಸ್ಟ್ ಕೊಟ್ಟು ಅದಕ್ಕೇನಾದ್ರು ಪೋಷಕಾಂಶಗಳು ಗೊಬ್ಬರ ಗೊಬ್ಬರ ಕೊಡಬೇಕು ಈ ತರ ಏನಾದ್ರು ಇರುತ್ತಾ? ವರ್ಷ ಪೂರ್ತಿ ಬಿಡುತ್ತೆ. ವರ್ಷ ಪೂರ್ತಿ ಅಂದ್ರೆ ಹೇಗ್ತಾರ ಯಾವ ತರ ಅಂದ್ರೆ ಒಂದು ತಿಂಗಳಲ್ಲಿ 15-20 ದಿವಸ ಒಳ್ಳೆ ಜಾಸ್ತಿ ಹೂ ಬಿಡುತ್ತೆ, 10 ಕೆಜಿ ಬರ್ತತೆ ಅಂತ ಹೇಳ್ಕೊಡ್ಸಿ ಅಂದಾಜು. ಆಮೇಲೆ ಚಿಗುರು ಮಗ್ಗು ಕಟ್ಗೆ ಹಾಕಾರ ಒಂದು 5 ಕೆಜಿ ಕಮ್ಮಿ ಆಗಿರ್ತದೆ ಸರ್. ಆಲ್ಮೋಸ್ಟ್ ಆಲ್ ವರ್ಷ ಪೂರ್ತಿನೇ ಬಿಡುತ್ತೆ ಸರ್. ಇದು ಈಗ ಮೆರಾಬಲ್ ಅಂತಾರ ಸರ್ ಮಾರ್ಕೆಟ್ ನಲ್ಲಿ, ಸಣ್ಣ ಗುಲಾಬಿ ವರ್ಷ ಪೂರ್ತಿ ಬಿಡುತ್ತೆ. ಈಗ ಒಂದು ತಿಂಗಳಿಗೆ ಆಗಿರ್ಬೋದು, ಒಂದು ವರ್ಷಕ್ಕೆ ಆಗಿರ್ಬೋದು, ಎಷ್ಟು ಆದಾಯ ಬರುತ್ತೆ ನಿಮಗೆ ಈ ಹೂವಿನಿಂದ? 10 ಗಂಟೆಯಿಂದ ನೀವೇನು ಈ ತರ ಗೊಬ್ಬರ ಪೋಷಕಾಂಶಗಳು ಔಷಧಿ ಎಲ್ಲ ಎಷ್ಟು ಖರ್ಚು ಮಾಡ್ತೀರಾ? ಅಂದ್ರೆ ನಾವು ಕಮ್ಮಿ ಅಂದ್ರೆ ಒಂದು 10,000 ರೂಪಾಯಿ ಅಂತ ತೆಗೆದಿಡ್ಬಹುದು ಅಂತ ನಮ್ಮ ಅನಿಸಿಕೆ ಸರ್. ಒಂದು 10 ಗಂಟೆ ತಿಂಗಳಿಗೆ ಖರ್ಚು ಎಷ್ಟು ಬರುತ್ತೆ? ಖರ್ಚು ಬರುತ್ತೆ ಸರ್, ಔಷಧಿ ಅದು ಎಲ್ಲ ಗೊಬ್ಬರ. ನಾವು ಈಗ ನಾವು ಅರಿತೇವೆ ಅಂದ್ರೆ ನಮ್ದು ಕೂಲಿ ಲೆಕ್ಕನ ಹಾಕಿ ತಕೊಂಡು ಮಾರ್ಕೆಟ್ಗೆ ಹೋಗೋ ಪೆಟ್ರೋಲ್ ಇಂದ ಎಲ್ಲ ಲೆಕ್ಕ ಹಾಕಿದ್ರೆ ಒಂದು 10,000 ರೂಪಾಯಿ ಉಳಿಬಹುದು ಸರ್. ಔಷಧಿ ಇವತ್ತು ಎಲ್ಲ ದುಬಾರಿ ಔಷಧಿ ಆಗಿವೆ ಸರ್, ಇವಕ್ಕೆಲ್ಲ ಬ್ರ್ಯಾಂಡೆಡ್ ಕ್ವಾಲಿಟಿ ಔಷಧಿನೇ ಹೊಡಿಬೇಕಾಗತ್ತೆ ಸರ್. ಅಂದ್ರೆ ನಿಮ್ ಖರ್ಚೆಲ್ಲ ಹೋಗಿ 10,000 ರೂಪಾಯಿ ಉಳಿತಾಯ ಆಗತ್ತೆ ಸರ್. ಮತ್ತೆ ಈ ಹೂವಿನ ಜೊತೆಗೆ ಚೆಂಡು ಹೂವು ಬೇರೆ ಬೆಳಿತೈತೆ ಅಂತಂದ್ರೆ ಅದೆಷ್ಟು ಎಕರೆಯಲ್ಲಿ ಬೆಳಿತಾ ಇದ್ರ ಚೆಂಡು ಹೂವು? ಅದೊಂದು 1/2 ಎಕರೆಯಲ್ಲಿ ಬೆಳಿತೇವೆ ಸರ್. ಅಡಿಕೆ ಮಧ್ಯದಲ್ಲಿ ಎರಡು ಸಾಲು ಹೊಡ್ಕೊಂಡು ಸಣ್ಣ ಅಡಿಕೆ ಗಿಡದಲ್ಲಿ 2 ಸಾಲು ಮಾಡೇವಿ ಸರ್. ಒಂದು ವರ್ಷದ ಆದ್ಮೇಲೆ ಒಂದೇ ಸಾಲ ಹಾಕ್ತೇವೆ ಸರ್, ಯಾಕಂದ್ರೆ ಬೆಸೆ ಹೊಡೆಯಕರ ಗಿಡ ಅಡಿಕೆ ಗಿಡ ತುಳಿಬಾರ್ದು ಅಂತಂದು. ಇನ್ನು ಉಳಿದ ಹಂಗೆ ಡಯಾನ್ಸ ಸೆಣಬು ಹಿಂಗೆ ಇದು ಮಾಡ್ತೇವೆ ಸರ್, ಹಾಕಿರ್ತೇವೆ ಸರ್. ಹಂಗ ಒಂದೊಂದೇ ಪ್ಲಾಟು ಒಂದು 10 ಸಾಲ ಹಚ್ಚಿದ್ವಿ ಅಂದ್ರೆ ಇನ್ನು 20 ಸಾಲು ಡಯಾನ್ಸ ಹೋಗಿರ್ತೀವಿ. ಇದು 10 ಸಾಲ ಹಂಗೇನೇನು ಹೂ ಬಿಡ್ತಿದ್ದಂಕ್ಲೆ ಇನ್ನು ಆ ಪಕ್ಕಕ್ಕೆ ಒಂದು 10 ಸಾಲು ಅದನ್ನ ಸಣ್ಣ ಡ್ಯಾನ್ಸ್ ಉಗ್ಗಿರ್ತಾವಲ್ಲ ಅದನ್ನ ಹದ ಮಾಡ್ಕೊಂಡು ಅದ ಆ ಪ್ಲಾಟ್ಗೆ ಹಚ್ತಾವೆ ಸರ್. ಇದು ಮುಗಿತಿದ್ದಂಕ್ಲೆ ಫಸ್ಟ್ ಹಚ್ಚಿರೋದು ಮುಗಿತಿದ್ದಂಕ್ಲೆ ಅದಕ್ಕೂ ಹಂಗ ಹೊಲ ಹೊಡೆದು ಡ್ಯಾನ್ಸ್ ಏನಾರ ಸೆಣಬರ ಆ ಋತುಮ ಬ್ಯಾಸಿಗೆ ಸೆಣಬು ಹಾಕ್ತೇವೆ ಸರ್. ಮಳೆಗಾಲದಾಗ ಡ್ಯಾನ್ಸ್ ಹಾಕ್ತೇವೆ ಅಲಸಂದಿನ ರುಕ್ಕಿ ಹಿಂಗ ಹಸಿರೆಲೆ ಗೊಬ್ಬರನ ಮಾಡ್ಕೊಂತಾನೆ ಹಂಗೆ ಚೆಂಡು ಬೆಳ್ಕಂತ ನಾವು ಹೋಗ್ಕೋ ಸರ್. ಈಗ ಚೆಂಡು ಹೂವಿನ ಸಸಿ ಎಲ್ಲಿಂದ ತಗೊಂಡ್ಬರ್ತೀರಾ ಸರ್? ಚೆಂಡು ಹೂವು ಬೆಂಗಳೂರಿದ್ದೆ ನಾವು ತಗೊಂಡ್ಬರ್ತೇವೆ ಸರ್. ಇಲ್ಲಿ ನರ್ಸರಿಗೆ ಒಂಪಟ್ಟು ಆರ್ಡರ್ ಕೊಟ್ಟು ಹಾಕಿಸ್ತೇವೆ ಸರ್. ಹಾಕಿಸ್ತೇವೆ ಅಂದರೆ ಒಂಪಟ್ಟು ಏನಾಗ್ಬಿಡ್ತತೆ ಅಂದರೆ ಆರ್ಡರ್ ಕೊಟ್ಟಾಗ ನಮ್ದು ಹೊಲ ರೆಡಿ ಆಗಲಿಲ್ಲ ಅಂದರೆ ಹಚ್ಚೋ ಒಂದು ಸಮಸ್ಯೆಗೋಸ್ಕರ ನಾವು ಬೆಂಗಳೂರಿಗೆ ಅಲ್ಲಿ ಎನಿ ಟೈಮ್ ಸಿಗ್ತಾವ ಅನ್ನೋ ಒಂದು ಉದ್ದೇಶಕ್ಕೆ ಅಲ್ಲಿ ಹೋಗಿ ತಗೊಂಬಂದು ಹಚ್ತೇವೆ ಸರ್. ಅದಕ್ಕೆ ಎಷ್ಟು ಅಂತರ ಕೊಡಬೇಕು ಗಿಡದಿಂದ ಗಿಡಕ್ಕೆ ಸರ್? ಅದು 1.5 ಅಡಿಗೆ ಒಂದು ಸಸಿ ಹಚ್ತೇವೆ, 1.5 ಇದ್ದ 2 ಅಡಿ ಸರ್. ಇನ್ನೇನು ಅಡಿಕೆ ಗಿಡದಾಗ ಹಚ್ತಾವಲ್ಲ ಸರ್, ಒಂದು 3-4 ಅಡಿ ಗ್ಯಾಪ್ ಅಂತ ಸಿಕ್ಕೇ ಸಿಗ್ತಾ ಸರ್. ನಾಟಿ ಮಾಡಿದ್ಮೇಲೆ ಇದು ಹೂವು ಬಿಡ್ಲಿಕ್ಕೆ ಪ್ರಾರಂಭ ಆಗಬೇಕಂದ್ರೆ ಎಷ್ಟು ತಿಂಗಳು ನಿರ್ವಹಣೆ ಮಾಡಬೇಕಾಗತ್ತೆ? ಚೆಂಡು 50-55 ದಿವಸಕ್ಕೆ ಬರುತ್ತೆ ಸರ್. ಒಂದು ತಿಂಗಳದಾಗ ಕೆಲಸ ಮಾಡ್ಕೋಬೇಕು ಸರ್ ಚೆಂಡು ಹೂವು ಹಚ್ಚಿ. ಅದಕ್ಕೆ ದೂರನ ಗೊಬ್ಬರ ಇಡ್ಬೇಕು ಸರ್, ಭಾಳ ಹತ್ರನೂ ಇಟ್ಟರೆ ಗಿಡ ಸತ್ಬಿಡ್ತಾವೆ ಸಣ್ಣ ಸಸಿ. ಚೆಂಡು ಹೂವು ಮಾತ್ರ ಭಾಳ ಸೂಕ್ಷ್ಮ ಸರ್, ಗೊಬ್ಬರ ಫರ್ಟಿಲೈಸರ್ ಐತಲ್ಲ ಸರ್, ನೀರೇನು ಕೊಟ್ಟು ನಡೀತದೆ ಸರ್. ಅಲ್ಲಿ ಮುಟ್ಟೆ ನೀರು ಕೊಡ್ತೇವೆ ಸರ್, ಕುಂಟೆ ಹೊಡಿಬೇಕು, ಕಳೆ ತೆಗಿಬೇಕು, ಅವ್ನು ಮಾಮೂಲಿ ಮಾಡಲೇಬೇಕಲ್ಲ ಸರ್, ಮಾಡಲೇಬೇಕು. ಗೊಬ್ಬರ ಮಾತ್ರ ಒಂದು ಸ್ವಲ್ಪ ಅಂತರ ಬಿಟ್ಟು ಹಾಕ್ಬೇಕು ಸರ್, ಇಲ್ಲದ ಅದು ಒಂದು ಸ್ವಲ್ಪ ಗೊಬ್ಬರ ಬರೀ ಎಲೆಗೆ ಸುಡಿದ್ರೆ ಸುಟ್ಟಂಗೆ ಆಗಿಬಿಡ್ತದೆ ಸರ್. ಚೆಂಡು ಅಶ್ವಕ್ಷ್ಮಿ ಸರ್ ಸ್ವಲ್ಪ ಇದೂ ಪ್ರತಿ ದಿವಸ ಹೂವು ಬಿಡುತ್ತಾ? ಹ್ಞೂ ಸರ್, ಚೆಂಡು ಹೂವು 50-55 ದಿವಸಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಮತ್ತೆ 1.5-2 ತಿಂಗಳು ಹೂವು ಹರಿಬೋದು ಸರ್. ಮಾರ್ಕೆಟಲ್ಲಿ ಇದಕ್ಕೂ ಒಳ್ಳೆ ಬೆಲೆ ಇರುತ್ತಾ? ಇರುತ್ತೆ ಸರ್, ಬಾಳೆ ಅಂತ ಏನಲ್ಲ, ಹಬ್ಬ ಇದ್ದಾಗ ಒಂದು ಸ್ವಲ್ಪ ರೇಟ್ ಸಿಕ್ಕೇ ಸಿಗ್ತದೆ ಸರ್. ಮಾಮೂಲಿ ಮ್ಯಾಕ್ಸಿಮಮ್ ಒಂದು 20 ರೂಪಾಯಿ ಹಿಂಗ್ ಸಿಗುತ್ತೆ ಬಿಡದಿಂದಲ್ಲಿ ಕೆಜಿಗೆ. ಅಮೃತ ಸಮಯದಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ. ಇದು ವರ್ಷ ಪೂರ್ತಿ ಬರುತ್ತಾ? ಇದು ಏನಾದ್ರೂ ಸ್ವಲ್ಪ ದಿವಸ ಹೂವು ಬಿಟ್ಟು ನಂತರ ಬಿಡೋದಿಲ್ಲ ತರ ಏನಾದ್ರೂ ಇರುತ್ತಾ? ಇಲ್ಲ ಸರ್, ಅದು ಹಚ್ಚಿದ ಮೇಲೆ 2 ತಿಂಗಳಾದ್ಮೇಲೆ 2 ತಿಂಗಳು ಅಷ್ಟೇ ಸರ್. ಅದು 4 ತಿಂಗಳು ಕ್ರಾಫ್ಟ್ ಬೆಳೆ, 2 ತಿಂಗಳು ನಿರ್ವಹಣೆ ಮಾಡೋದು, 2 ತಿಂಗಳು ಹೂವು ಪಡ್ಕೊಳೋದು. ಹೌದು ಸರ್, ಹೌದು ಸರ್. 2 ತಿಂಗಳ ನಾಟಿ ಮಾಡಿದ 2 ತಿಂಗಳ ಹೂವು ಸ್ಟಾರ್ಟ್ ಆಗುತ್ತೆ, ಅತ್ತಾಗ 2 ತಿಂಗಳು ಹೂವು ಬಿಡುತ್ತೆ ಸರ್. 2 ತಿಂಗಳಾದ್ಮೇಲೆ ಗಿಡ ಹಾಳಾಕವು ಮತ್ತು ಬೇರೆ ಪ್ಲಾಟ್ಗಳು ಹಚ್ಕೊಂತವೆ ಹಿಂಗ್ ಸರ್. ಇದು ಈ ದಸರಾ ದೀಪಾವಳಿ ಬಂದ್ರೆ ಒಳ್ಳೆ ಬೆಲೆ ಸಿಗುತ್ತೆ ಅಂತಾರಲ್ಲ, ಆ ಒಂದು ಟೈಮಿಗೆ ಬರಂಗ ಏನಾದ್ರೂ ನೀವು ಪ್ಲಾನ್ ಮಾಡಿ ನಾಟಿ ಮಾಡ್ತಾರೆ ಹೆಂಗ್ ಮಾಡ್ತಾರೆ? ಹ್ಞೂ ಸರ್, ಮಾಡ್ತೇವೆ ಸರ್. ಆಲ್ಮೋಸ್ಟ್ ಆಲ್ ಎಲ್ಲರೂ ಮಾಡ್ತಾರಲ್ಲ ಸರ್, ಸಿಕ್ಕೆ ಸಿಗ್ತೈತೆ, ಒಂದು ಮೀಡಿಯಮ್ ರೇಟ್ ಸಿಗ್ತದೆ ಸರ್. ಈಗ ಹೂವು ಹೆಚ್ಚೇತ್ವಾಗಿ ಹೂವು ಬೇರೆ ಇದ್ರದ್ದ ಮಾಡಿದ್ದ ಇದಕ್ಕೇನು ತೊಂದರೆ ಆಗಲ್ಲ ಸರ್. ಅಂದರೆ ಹಬ್ಬ ಇದ್ದಾಗ ಒಂದು ಸ್ವಲ್ಪ ರೇಟ್ ಸಿಗ್ತದೆ ಸರ್. ಈ ದಸರಾ ದೀಪಾವಳಿ ಸಮಯದಲ್ಲಿ ಏನು ಆರಾಮ ಕಟ್ಟಿ ಮಾರಾಟ ಮಾಡ್ತಾರೆ, ಅದನ್ನ ಕೆಜಿ ಗಟ್ಟಲೆ ನಾವು ಕೆಜಿ ಗಟ್ಟಲೆನೆ ಕೊಟ್ಟೆ ಮಾಡ್ತೇವೆ. ಎಷ್ಟೆಷ್ಟು ಕೆಜಿ ಸಿಗುತ್ತೆ ಒಂದೊಂದು ದಿವಸಕ್ಕೆ? ಅದು ಒಂದು 50 ಕೆಜಿ ತನೂ ಹೂವು ಹರಿಬೋದು ಸರ್. ಒಂದು 4,000 ಗಿಡಕ್ಕೆ 1/2 ಎಕರೆಗೆ 4,000 ಗಿಡ ಹಾಕ್ತಾರೆ? ಹ್ಞೂ ಸರ್, 1/2 ಎಕರೆ ಮೇಲೆ ಬರುತ್ತೆ ಸರ್. ಹಾಕ್ತು ಇದನ್ನ ಯಾವ ಸಮಯದಲ್ಲಿ ಬಿಡಿಸಿ ಮಾರ್ಕೆಟಿಗೆ ತಗೊಂಡು ಹೋಗ್ಬೇಕು? ಇದು ಬೆಳಗಿನ ಜಾವನ ಸರ್, ಇದು ಬೆಳಗ್ಗೆನೆ ಹೂವಿನ ಮಾತ್ರ ಬೆಳಗ್ಗೆನೆ. ನಾಳೆ ಅಂದ್ರೆ ಇವತ್ತು ಸಾಯಂಕಾಲ ಹರಿದ್ರೆ ಅದು ಮಾಸಲಾಗಿ ಬಿಡ್ತಾವಲ್ಲ ಸರ್. ಏನಾದ್ರೂ ಫ್ರೆಶ್ ಐಟಮೇ ಒಯ್ಬೇಕು ಸರ್.